ಮೇದಿಂದ 3 ತಿಂಗಳೊಳಗ ಕಾಯಿ ಸಿಕ್ಕಿದೆ ನಮಗೆ. ಸರಾಸರಿ 4 ಟನ್ ಅವರೇ ಸಿಕ್ಕಿದ್ರಿ. ಇದು 1 ಟನ್ನಿಗೆ 130,000 ರೂಪಾಯಿ ಸಂಬಳ ಸಿಕ್ಕಿದೆ ನಮಗೆ. ಮತ್ತೇನ್ ಮಾಡಿದ್ರಿ, ಅದರೊಳಗ ಬಳ್ಳಿ ಕೊಯ್ದಿದ್ರಿ, ಬಳ್ಳಿ ಕೊಯ್ದ ಕೂಡಲೇ ಮತ್ತ ಹೊಸ ಚಿಗುರು ಬಂದಿದ್ರಿ. ಈಗ ಹೂ ಮತ್ತ ತೋಟಗಿದ್ರಿ, ಮತ್ತ ಸ್ವಾರಿಕಾಯಿನ ಚಲೋ ಐತ್ರಿ. ಮತ್ತ ಒಂದ್ ಸುಮಾರು ಎಲ್ಲ ಕೊಯ್ದ್ರ 1 ಟನ್ ಸಿಗಬಹುದು ಕಾಯಿ. ಈಗ ಸ್ವಲ್ಪ ಹಗಲ ಮಾಡಿದ್ರಿ ನಾವು. ಎಷ್ಟು ಎಕರೆ ಇರಲಿ ಇದೆಲ್ಲ? 4 ಎಕರೆ ಸರ್, ಎಲ್ಲಾ ಸೇರಿ 4 ಎಕರೆ. ಈಗ ನೀವು ಬೇರೆ ರಾಜ್ಯದ ರೈತರನ್ನ ಭೇಟಿ ಆಗ್ತೀರಿ, ವಿಜ್ಞಾನಿಗಳನ್ನ ಭೇಟಿ ಆಗ್ತೀರಿ, ಹೆಂಗ ಅವ್ರನ್ನ ಭೇಟಿ ಆಗಬಹುದು, ಇವ್ರಂತ ಕೇಳಬಹುದು, ಅಥವಾ ಅವ್ರು ಹೇಳ್ತಾರೋ ಹೇಗೆ, ಹೆಂಗ್ ಗೊತ್ತಾಗತ್ ನಿಮ್ಗೆ? ನಾವು ಕೃಷಿ ಮಿಷಿ ಮೇಳ ದೊಡ್ಡ ಪ್ರಮಾಣದಲ್ಲಿ ಧಾರವಾಡದಲ್ಲಿ ಆಗ್ತಿದ್ರಲ್ಲ, ಅಲ್ಲೇ ಹೋದ್ರ ನಾವು ಅಲ್ಲೇ ಸೈಂಟಿಸ್ಟ್ಗಳು ಎಲ್ಲ ಬರ್ತಾರಲ್ಲ, ಅವ್ನ ಜೊತೆ ನಾವು ಬಹಳ ಕಾಂಟ್ಯಾಕ್ಟ್ ಮಾಡ್ತೇನೆ. ಹಂಗಾಗಿ ಕೃಷಿ ಮೇಳ ಅಂತಿಂತ ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರದರ್ಶನಕ್ಕೆ ಹೋಗ್ತಾ ಇರ್ತೀರಿ? ಮತ್ತೊಂದ್ಸಲ ನಾವು ರಾಜಸ್ಥಾನ ಹೋಗಿದ್ರಿ, ಆ ರಾಜಸ್ಥಾನದಲ್ಲಿ ತೌಶಿಕಾಯಿ ಸಿಕ್ಕಿದೆ ನಮಗ. ಆ ತೌಶಿಕಾಯಿ ಮಾರ್ವಾಡಿ ಮಂದಿ ಅಷ್ಟು ತಿಂತಾರ. ಆ ತೌಶಿಕಾಯಿ ಬೀಜ ತಗೊಂಡು ಬಂದ್ಗೆ ನಾವು ಇಲ್ಲೇ ಬೆಳವಣಿಗೆ ಮಾಡಿದ್ರಿ. ಸೌತೆಕಾಯಿ ತೌಶಿಕಾಯಿ ಅಂತಂದು ಇಲ್ಲಿ ಹಾಕಿದಾಗ ಅದಕ್ಕೂ ಬೇಡಿಕೆ ಐತಿ. ಬೇಡಿಕೆ ಐತ್ರಿ, ಮಾರ್ವಾಡಿ ಮಂದಿ ಎಲ್ಲ ಫುಲ್ ರೌಂಡ್ ಪೇಪರ್ ಮಂದಿ. ಏನ್ ವೈಶಿಷ್ಟ್ಯ ಅದ್ರದ್ದು? ಅದು ಚಲೋ ಕಾಣಾಕತ್ತಿದ್ರಿ ತುಂಬ. ಮತ್ತ ತೊಂಡೆ ಅದನ್ನು ಮಾಡಿದ್ವಿ ನಾವು. ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಬೇರೆದವ್ರನ್ನ ಭೇಟಿಯಾಗಿ ಫೋನ್ ಮಾಡಿ ತರಿಸ್ಕೊಂಡು ಹಾಕಿದಾಗ ನಿಮ್ಗೆ ಎಲ್ಲಾ ಟೈಮು ಒಳ್ಳೇದಾಗಿದೋ, ಅದು ಯಾವಾಗ ಒಂದ್ಸಲ ಮೋಸನೂ ಆಗಿದ್ವ? ಮೋಸನ ಯಾವ ಸಲ ಆಗಲಿಲ್ಲ. ನಾವು ಸ್ವಲ್ಪ ತುಟ್ಟಿಯಾಗಿದ್ದು ತಗೊಂಡ್ ಬರ್ತೇವೆ ಬೀಜ. ಯಾವಾಗ ತಗೊಂಡ್ ಬಂದ್ರೆ ತುಟ್ಟಿ ಇರೋದ್ರಲ್ಲಿ ಗುಣಮಟ್ಟನೂ ಇರ್ತಂತ? ಗುಣಮಟ್ಟ ನಂಬರ್ 1 ಇರ್ತದೆ ಸರ್, ಅದು ಫಲ ಹೆಚ್ಚಿಗೆ ಕೊಡ್ತಿದ್ರಿ. ಇದು ಮಾಡ ಹಾಗಲ ಈ ಪ್ರದೇಶಕ್ಕೆ ಹೊಸ ಬೆಳೆ ಅಥವಾ ಜನರ ಬೇಡಿಕೆಗೂ ಕೂಡ ಅದನ್ನ ಎದಕ್ ಮಾಡ್ತಾರ, ಹೆಂಗ್ ಮಾಡ್ತಾರ, ಪಲ್ಯ ಮಾಡ್ತಾರೋ ಅಥವಾ ಬೇರೆ ಏನು ಪದಾರ್ಥ ತಯಾರ್ ಮಾಡ್ತಾರೋ ಒಂದು ಐಡಿಯಾ ಇರಲ್ಲ. ಹೊಸ ಬೆಳೆಯನ್ನ ತಂದು ಇಲ್ಲಿ ಬೆಳೆದು ಮಾರಾಟ ಮಾಡುದು ಹಂಗೇನ್ ಕಷ್ಟ ಆಗುತ್ತ? ನಾನು ಕಷ್ಟ ಏನ್ ಗೊತ್ತಿದ್ರಿ ಸರ್, ಈ ಅಜ್ಜನ ಕಾಲದಾಗ ಈಗ ಹಳೆ ಕಾಲದಾಗ ಇದ್ದಿದ್ದ ಗುಡದಾಗ ಇವು ಪದಾರ್ಥ ಅವಾಗ ತಿನ್ಕೊನ ಗೊತ್ತಾಗಿದಲ್ಲ. ಈಗ ಏನಾಗೈತ್ರಿ, ಅವಾಗ ಎಲ್ಲ ಕಳೆನ ಸಿಗಿದ್ವು, ಹೊಡೆದ್ಕೆಸ ಗಡಿ ಗಡ್ಡಿನ ಸಿಗೋಂಗಿಲ್ಲ, ಮತ್ತ ಕಾಯಿನ ಸಿಗೋಂಗಿಲ್ಲ ತಿನ್ನಾಕ. ಮಾಡ ಹಾಕ್ಲಕ್ಕೂ ನಮ್ಮ ಸ್ಥಳೀಯ ಹಾಕ್ಲಕ್ಕೂ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಇಲ್ಲ. ಇದ್ರಾಗ ಮಾಡ ಇವು ಗುಡದಾಗಿಂದ ಇವು ಬಹಳ ರುಚಿ ಐತ್ರಿ, ಅದ್ರಾಗಿಂದ ಬಹಳ ಟೇಸ್ಟ್ ಐತ್ರಿ. ಸ್ವಲ್ಪ ದಪ್ಪನ ಕಾಯಿ ಟೇಸ್ಟ್ ಐತ್ರಿ, ಬಹಳ ಚಲೋ ಐತಿ. ಪಲ್ಯನ ಮಾಡ್ಲಿಕ್ಕೆ ಪಲ್ಯ ಮಾಡುದು, ಪರಾಯ ಮಾಡುದು, ಇವು ಶುಗರ್ ಡಿಪಿ ಇರುದು ಮನುಷ್ಯ ಇವು ಸ್ವಲ್ಪ ಜ್ಯೂಸ್ ಮಾಡಿ ಕುಡಿದ್ರೆ ತಾನ ಕಡಿಮೆ ಆಗುತ್ತೆ ಹೇಳಕತ್ತಾರ ನಮಗೆ. ಈಗ 4 ಎಕರೆ ಇಷ್ಟೆಲ್ಲ ಹಂದ್ರ ಹಾಕಿ ಆ ಬಳ್ಳಿ ಅನ್ನೋದಕ್ಕೆ ಹಬ್ಬಿಸಿ ಆ ಕಡೆ ಈ ಕಡೆ ಚೆಂಡು ಬೆಳೆದಿದ್ರಿ, ಭೂಮಿ ತಯಾರಿ ಇದೆಯಲ್ಲ ಅದು ಬಹಳ, ಮತ್ತೆ ನೀರನ್ನು ಕೊಡೋಲಿಕ್ಕೆ ವ್ಯವಸ್ಥೆ ಕೂಡ ವಿಶಿಷ್ಟವಾಗಿ ಮಾಡಿದಿರಿ, ಅದೆಲ್ಲಾನು ಮಾಡೋದು ಹೇಗೆ, ಮತ್ತೆ ಎಷ್ಟು ಕಷ್ಟ ಆಗುತ್ತೆ, ಲೇಬರ್ ಕಾಸ್ಟ್ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ? ಏನ್ ಗೊತ್ತಿದೆ ಸರ್, ಮಾಡೋದು ಪ್ಲಾನ್ ನಾವು ಮಾಡ್ತೇವೆ. ನಾವು ಚಲೋ ಮಲ್ಚಿಂಗ್ ಹೊಡಕೇಳ್ತೀರಿ, ಮಲ್ಸಿಂಗ್ ಹಾಕೋದು ಟೈಮಕ್ಕೆ 3 ಪೀಕ್ ಬರ್ಬೇಕು. ಒಂದು ಸಲ ಹಾಕಿದ್ದೆ ಉಳುಮೆ ಮಾಡ್ಕೊಂಡು ನೆಗಳ ಹೊಡಿತೀನಲ್ಲ, ಮೊದಲ ನೆಗಳ ಹೊಡ್ಕೊಂಡು ಜಮೀನಿಗೆ ಏನೈತಿ ಸರ್ ಗೊತ್ತೈತ್ರಿ, ಆ ಜಮೀನಿಗೆ ಭೂಮಿ ತಾಯಿಗೆ ನಮ್ದು ಕೊಡೋದು ಪದಾರ್ಥನ ಐತಿ, ಮಂದಿಗೆ ಸ್ವಲ್ಪ ಕೊಡಾಕ ತಯಾರಿಲ್ಲ. ಈಗ ಮತ್ತ ಬೋರಾನ್ ಜಿಂಕ್ ಮ್ಯಾಗ್ನೀಸ್ ಸುಣ್ಣ ಸಲ್ಫೇಟ್ ಅದು ಎಲ್ಲ ಹಾಕಿದ್ರೆ ಫಲ ಸ್ವಲ್ಪ ಚಲೋ ಕೊಡ್ತೈತ್ರಿ. ಆ ಬೋರಾನ ಜಿಂಕ್ ಅಂದ್ರೆ ಕೆಲಸ ಮಾಡೋದು ಪವರ್ ಶಕ್ತಿ ಇರ್ತದೆ ಅದು. ಆ ನಮ್ದು ಉಪ್ಪು ಕಡಿಮೆ ಇದ್ರೆ ನಾವು ಹೆಂದಿಗೆ ಏನಂತೀರಿ, ಉಪ್ಪು ಕೊಡ್ರಿ ನಾವು ಪಲ್ಯ ಸರಿಯಲ್ಲ ಅಂತಿರಲ್ಲ, ಅದನ್ನ ಐತಿ ಭೂಮಿ ತಾಯಿಗೆ. ಆ ಮಂದಿ ಏನಂತಾರ, ಹೆಂಗಾರು ಗೊಬ್ಬರ ಹಾಕೋದು ಹೆಂಗಾರು ಮಾಡೋದು ಹೋಗ್ತಾರಲ್ಲ, ನಾ ಹೆಂಗಾರು ಮಾಡೋದು ಮನುಷ್ಯ ಅಲ್ಲ ನಾವು. ಈ ಭೂಮಿ ತಾಯಿ ನಿಮ್ಗೆ ಏನೇನು ಬೇಕಂತೀವಿ ನಾವು? ಅವ್ ಭೂಮಿ ತಾಯಿ ಏನಂತೀರಿ, ನಮ್ಗೆ ಬೋರಾನ್ ಬೇಕು, ನಮ್ಗೆ ಜಿಂಕ್ ಬೇಕು, ಕ್ಯಾಲ್ಸಿಯಂ ಬೇಕು, ಸುಣ್ಣ ಬೇಕು, ಅವೆಲ್ಲ ಪದಾರ್ಥ ಬೇಕಂತಾರೆ. ಎಲ್ಲ ಪದಾರ್ಥ ನಾವು ತಗೊಂಡು ಬಂದ ಕೆಲಸ ಅದು ಮೊದಲು ಉಳುಮೆ ಮಾಡಿದ್ರೆ ಉಳುಮೆ ಮಾಡಿಕೆ ಎಲ್ಲ ಪದಾರ್ಥನ ಹಾಕ್ತೇವೆ, ಹಾಕಿ ಕೊಡ್ಲಿ ಮತ್ತು ಆಮೇಲೆ ನಾವು ಪೀಕ್ ಮಾಡಿದ್ವಿ. ಅವಾಗ ಏನಾಗ್ತೈತೆ, ನಮ್ಮ ಪೀಕ್ ಖುಷಿಯಲ್ಲೇ ಬರ್ತೈತ್ರಿ, ನಮ್ಮವ್ರದ್ದು ಖುಷಿಯಲ್ಲಿ. ಯಾವ ನೋಡಿದ್ರೆ ನಮ್ಮ ಹೊಲದಾಗಿಂದ ನೋಡಿದ್ರೆ ತಿನ್ನಿದ್ರ ಮನುಷ್ಯ ಏನಾಗ್ತಾರೆ, ನೀವು ಏನಾಗ್ತಿಪ್ಪ ಅಷ್ಟು ಟೇಸ್ಟ್ ನಿಮ್ಮ ಹೊಲದಾಗಿಂದ. ನಾವು ಬಾಜು ಬಂದ್ರೆ ಬದನೆಕಾಯಿ ಮಾರೋದು 20 ಕಿಲೋ ಬದನೆಕಾಯಿ ಮಾರೋದು ಮಟ ನಾವು 4 ಕ್ವಿಂಟಲ್ ನಾವು ಮಾರ್ಕೇಸ್ತೇವೆ ಬಂದ್ಬಿಡ್ತೇನೆ, ಅಷ್ಟು ಟೇಸ್ಟ್ ಇರ್ತೈತೆ ನಮ್ಮ ಪದಾರ್ಥ ಮಾಡಿದ್ದು. ಅದರ ಸಲುವಾಗಿ ನಾವು ಏನು ಭೂಮಿಲಿ ಏನೇನು ಕೊಡೋದು ಏನೇನು ಮಾಡೋದು ನಮ್ಮೆಲ್ಲ ಈಗ 32 ವರ್ಷದಿಂದ ನಾವು ಕಾಯಿಪಲ್ಲೆ ಮಾಡ್ಕೊಂಡಿದ್ದಿದ್ದಿಲ್ಲ, ಈಗ 5 ವರ್ಷ ಆದ ಹೆಸ್ಕಿ ಮಾಡಾಕತ್ತೀರ, ಅವಾಗ ನಮ್ಗೆ ಗೊತ್ತಾಗ್ಬಿಡತ್ತೀರಿ ಏನೇನು ಮಾಡಿದ್ರೆ ಹೆಂಗೆ ಸಿಗ್ತೈತೆ ಅಂತ. ಅದರ ಸಲುವಾಗಿ ನಾವು ಹಂಗೆ ಮಾಡ್ಕೊಂಡು ಹೋಗಿದ್ವಿ ನಾವು ಉಳುಮೆ ಮಾಡೋಕೆ. ಚಲೋ ಡ್ರಿಪ್ ಮತ್ತು ಗೆಟವಾಲ್ ತಿರುಗಿಸಿದ್ರೆ ಆಯ್ತು, ಆ ಟೈಪ್ ಮಾಡ್ಕೊಂಡಿದ್ದೆ. ಡ್ರಿಪ್ಪಿಗೆ ಬೇಕಾದಂಥ ಪೈಪ್ ಎಲ್ಲ ಗುಣಮಟ್ಟದ ತಂದು ಹಾಕ್ಬಿಡೋದು? ಹೌದು ಸರ್, ನಂಬರ್ 1 ಗುಣಮಟ್ಟಕ್ಕಂತ ತೊಗೊಂಡು ಬರ್ಬೇಕು. ಪಿನೋಲಿಸ್ ಪೈಪ್ ಹಾಕ್ಬೇಕು, 10 ವರ್ಷ ಬರಬೇಕು, ಮಲ್ಸಿಂಗ್ ಹಾಕಿದ್ದ 3 ಕೊರಪ್ ಬರಬೇಕು, ಮತ್ತು ಡ್ರಿಪ್ ಹಾಕಿದ್ದ ನಂಬರ್ 1 ಹಾಕ್ಬೇಕು, ಆ ಟೈಪ್ ಮಾಡ್ಕೊಂಡಿರ್ತದೆ. ಏನು ಮಾಡಿದ್ದು ಈ ಪ್ಲಾಸ್ಟಿಕ್ ಮಲ್ಸಿಂಗ್ ಹಾಕ್ತಾರಲ್ಲ, ಬೆಳೆ ಒಳ್ಳೇದಾಗಿದೆ ಅಥವಾ ತೊಂದರೆ ಆಗಿದೆ? ತೊಂದರೆ ಆಗಿಲ್ಲ, ಬೆಳೆ ಖುಷಿಲೇ ಬರ್ತೈತ್ರಿ. ನೀರು ಬಿಟ್ಟರೆ ತಂಪಿರ್ತೈತಿ, ಕಸ ಕಡ್ಡಿನ ಬರೋಂಗಿಲ್ಲ. ಮತ್ತೆ ನಾವು ಮಣ್ಣು ಏರಿಕೆ ಜಮಾ ಮಾಡ್ತಿರಲ್ಲ, ಅದರೊಳಗೆ ಬೇರೆ ಹೋಗೋದು ಬಹಳ ಫುಲ್ ಖುಷಿಯಲ್ಲಿ ಹೋಗ್ತದೆ. ಬೇರೆ ಬೇರಿಂದ ಗುಣಮಟ್ಟ ಬಹಳ ನಂಬರ್ ಒಂದ್ ಇರ್ತೈತಿ, ಅದರ ಸಲುವಾಗಿ ಪೀಕ್ ಹಂಗ ಬರುತ್ತೆ, ಅದರ ಸಲುವಾಗಿ ಮಲ್ಚಿಂಗ್. ಈ ಹಂದ್ರ ಹಾಕಿರಲ್ಲ, ಹೀರೆಕಾಯಿ ಹಾಕಿದ್ರಿ, ಈಗ ಅದನ್ನ ಬಳಸ್ಕೊಳ್ತಾ ಇದ್ರಿ, ಮತ್ತೆ ಮಾಡ ಹಾಗಲ್ಲ, ಒಂದು ಪೀಕ್ ತೆಗೆದು ಮತ್ತೆ ಅದ್ರ ಬೇರಿನಿಂದ ಮತ್ತೆ ಚಿಗುರು ಬಂದು ಮತ್ತೆ ಬೆಳೀತಾ ಇದೆ, ಹೌದಲ್ಲ? ಸೊ ಇದನ್ನ ಹಂದ್ರ ಒಂದ್ಸಲ ಹಾಕಿದ್ರೆ ಎಷ್ಟು ದಿನ ಬರ್ತಿದ್ರು? ನಾವೇನು ಮಾಡ್ತಿಲ್ಲ, ನಾವು ದಾರ ತಗಕ್ ಹೋಗ್ತಿರಲ್ಲ ಬೆಳಗಾವಕ, ಆ ಚಲೋ ಕ್ವಾಲಿಟಿನ ತಗೊಂಡ್ ಬರ್ತೀವಿ. ನಾವು ಮೂರು ಪೀಕ್ ಬರೋದಂದ್ರೆ ಸಾದಾ ತಗೊಂಗಿಲ್ರಿ, 45 ರೂಪಾಯಿ ಒಂದು ಕಿಲೋ ಸಿಗ ತಗೊಂಗಿಲ್ರಿ. ನಾವು ಚಲೋ ಕ್ವಾಲಿಟಿಯಿಂದ ತಗೊಂಡ್ ಬರ್ತೀವಿ. ಚಲೋ ಕ್ವಾಲಿಟಿ ತಗೊಂಡ್ ಬಂದ್ರೆ ಒಂದು 12 ತಿಂಗಳ ಮಟ್ಟ ಇರ್ತೈತಿ, ಆ ಟೈಪ್ ಹೋಗಿ ಸ್ವಲ್ಪ ತಗೊಂಡ್ ಬರ್ತೀವಿ. ದಾರ ಮತ್ತೆ 5 ವರ್ಷ ಏನೂ ಆಗೋಂಗಿಲ್ಲ, 10 ವರ್ಷ ಮಟ್ಟ ಉಳಿತು ತಂತಿ. ಅದಕ್ಕೇನೇನು ಬೇಕು? ತಂತಿ ಬೇಕು. ದಾರ ಅಂದ್ರೆ ಎಂತದ್ದು? ದಾರ ಅಂದ್ರೆ ಇವು ಪ್ಲಾಸ್ಟಿಕ್ ದಾರ, ಪ್ಲಾಸ್ಟಿಕ್ ದಾರ. ಒಂದು ಮ್ಯಾಲಿಂಗ ಅಂದ್ರ ಮಾಡಿದ್ರೆ ಪ್ಲಾಸ್ಟಿಕ್ ದಾರನೇ ಬೇಕು, ಮತ್ತು ಮ್ಯಾಲ ಹಬ್ಬಲಿಕ್ಕೆ ಮತ್ತು ಅದು ಒಂದು ಸಣ್ಣ ದಾರ ಇರ್ತದ್ರಿ, ಅದನ್ನು ಸಣ್ಣ ದಾರನೇ ಬೇಕು. ಒಂದು ತಂತಿ ಬೇಕು, ಒಂದು ಮ್ಯಾಲಿಂದ ಹೋಗೋದು ಪ್ಲಾಸ್ಟಿಕ್ ದಾರ ಬೇಕು, ಮತ್ತು ತೆಳಗಿಂದ ಹೋಗೋದು ಸಣ್ಣ ದಾರ ಇರ್ತದ್ರಿ, ಅದು ಆ ದಾರನೇ ಬೇಕು. ಮೂರು ದಾರ ಹೋದ್ರೆ ಮತ್ತು ಮ್ಯಾಲ ಬಳಿ ಹಬ್ಬತೈತ್ರಿ, ಮತ್ತು ಗುಟಾಣಿಂದ ಅದಕ್ಕೆ ಮೂರು ಬೆಳೆ ಬರ್ತಾ ಅದರಲ್ಲಿ. ಹಾಂ, ಮೂರು ಬೆಳೆ ಬರ್ತದೆ. ಆ ನಂತರ ಮೂರು ಬೆಳೆ ಆದ ನಂತರ ಪೂರ್ತಿ ತೆಗೆದು ಬಿಡೋದ? ಹಾಂ. ಆಮೇಲೆ ನಮ್ಮ ಮತ್ತೆ ನೆಗಲ ಹೊಡಿತೀವಿ ನಾವು ಸರ್, ನೆಗಲ ಹೊಡಿಕ್ಯಾಸ್ ಮತ್ತು ಆಮೇಲೆ ನಮ್ಮ ಭೂಮಿಗೆ ಉಳುಮೆ ಮಾಡಿಕ್ಯಾಸ್ ರೋಟ್ರ ಗಿಟ್ರ ಹೊಡಿಕೆ, ಆಮೇಲೆ ಮತ್ತು ಮಣ್ಣು ಜಮಾ ಮಾಡ್ಕೊಂಡು ಆಮೇಲೆ ಮತ್ತು ಕ್ರಾಪ್ ಚಾಲು. ಮತ್ತು ಗೊಬ್ಬರ ಗಿಬ್ಬರ ತಿಪ್ಪೆ ಗೊಬ್ಬರ ಮತ್ತು ಇದು ಐರನ್ ಮ್ಯಾಗ್ನೀಸ್ ಜಿಂಕ್ ಎಲ್ಲ ಹಾಕ್ಯಾಸ್ ಮತ್ತು ಆಮೇಲೆ ಚಾಲು. ಅಂದ್ರೆ ಇನ್ನು ಬೆಳೆ ಹಾಕೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಪೋಷಕಾಂಶ ಕೊಡೋದ ಭೂಮಿಗೆ ಅಥವಾ ಬೆಳೆ ಹಾಕೋ ಸಂದರ್ಭದೊಳಗೆ? ಅಲ್ರಿ ಸರ್, ಬೆಳೆ ನಾವು ಮೊದಲ ಬೀಜ ಹಾಕ್ತಿರಲ್ಲ, ಮೊದಲ ನಾವು ಏನು ಉಳುಮೆ ಮಾಡ್ತಿರ್ತೀವಿ, ಭೂಮಿ ಉಳುಮೆ ಮಾಡ್ತಿರಲ್ಲ, ಆವಾಗ ಸರ್ ನಾವು ಎಲ್ಲ ಮಣ್ಣು ಜಮಾ ಮಾಡ್ತಿರಲ್ಲ, ಮಣ್ಣು ಜಮಾ ಮಾಡ್ತಿರಲ್ಲ, ಆವಾಗ ಮಣ್ಣಿಗೆ ನಾವು ಸೇರ್ಪಡೆ ಮಾಡೋದು ಸರ್. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಇವನ್ನೆಲ್ಲನೂ ಕೊಡ್ತೀರಿ? ಸಗಣಿ ಗೊಬ್ಬರನ ನಮ್ಗೆ 20 ಟ್ರ್ಯಾಕ್ಟರ್ ಮಟ್ಟ ಬೇಕಲ್ಲ, ಅದ್ರಾಗ ಮಿಕ್ಸ್ ಮಾಡಿ ಭೂಮಿ ಇದು ಮಾಡೋದ? ಭೂಮಿ ಮಾಡಿದ್ರೆ ಹದ ಮಾಡಿದ್ರೆ ಫಲ ಚಾಲು ಸಿಗ್ತದ್ರಿ ಸರ್. ಮತ್ತೆ ಏರು ಮಡಿ ಮಾಡ್ತೀರಿ? ಏರು ಮಡಿ ಮಾಡ್ತೀರಿ ಭೂಮಿ, ಮತ್ತೆ ಸಿಕ್ಕಾಪಟ್ಟೆ ಮಳೆ ಆಗ್ತಿರಲ್ಲ ನಮ್ ಇಲ್ಲಿ, ಅದ್ರ ಸಲುವಾಗಿ ಮಡಿ ಮಾಡಿದ್ರೆ ಸ್ವಲ್ಪ ಮಲ್ಸಿಂಗ್ ಹಾಕಿದ್ರೆ ನೀರು ತಾನ ಹೋಗ್ಬಿಡ್ತೈತ್ರಿ, ಜೋಳು ಬರೋಂಗಿಲ್ರಿ, ಅದ್ರ ಸಲುವಾಗಿ ಮಡಿ ಮಾಡ್ತೀವಿ ನಾವು. ಏರು ಮಡಿ ಮಾಡಿ ಅಲ್ಲೇ ನಾವು ಏನೋ ಸಸಿ ಹಾಕ್ಲಿ ಬೀಜ ಹಾಕ್ಲಿ ಎಲ್ಲ ಅಲ್ಲೇ ಮಡಿ ಮಾಡಿದ್ರೆ ಏನಾಗ್ತೈತ್ರಿ ಸರ, ಅದು ಫಲ ಸ್ವಲ್ಪ ಹೆಚ್ಚಿಗೆ ಕೊಡ್ತೈತ್ರಿ, ಅದರ ಬೇರೆ ಹೋಗೋದು ಪವರ್ ಇರ್ತೈತಲ್ಲ ಆ ಮಡಿ ಒಳಗೆ, ಮಣ್ಣಿಗೆ ಜಮಾ ಆಗಿದ ಕೂಡಲೇ ಬೇರಿಗೆ ಶಕ್ತಿ ಇರ್ತೈತ್ರಿ, ಅದು ಹೋಗೋದು ಬೇಕಾದ ಹೋಗೋದಕ್ಕೆ ಚಾನ್ಸ್ ಇರ್ತೈತ್ರಿ, ಅದರ ಸಲುವಾಗಿ ಫಲ ಚಲೋ ಕೊಡ್ತೈತ್ರಿ. ಹಂಗ ಗುಂಡಿ ಹೊಡೆದಕ್ಕೆ ಇದು ಆಗಿದ್ರೆ ಸರಿಯಾಗಿಲ್ರಿ ಸರ್. ಮಾಡ ಹಾಗಲದಿಂದ 1 ಟನ್ಗೆ 130,000, ನಮ್ಗೆ 4 ಟನ್ನಿನ ಮೇಲೆ ಸಿಕ್ಕಿದೆ ಅಂದ್ರೆ ಹೆಚ್ಚು ಕಡಿಮೆ 5 ಲಕ್ಷ ರೂಪಾಯಿ ಸಿಕ್ಕಿದೆ. ಖರ್ಚೆಷ್ಟು ಬಂತು, ಲಾಭ ಎಷ್ಟಾಯ್ತು? ಖರ್ಚು ನಾವು ಮೊದಲ ಅಲ್ಲಿಂದ ನರ್ಸರಿ 1500 ತಗೊಂಡು ಬಂದಿರಿ ಸರ್, ಗಂಡು 150, ಹೆಣ್ಣು 1350. ಬೀಜ? ಬೀಜ ಅಲ್ಲ, ಗಡ್ಡೆ. ನರ್ಸರಿ ತಗೊಂಬಂದಿರಿ ಸರ್, ಅದು ಕೊಟ್ಟಿದ್ದು 40,000 ರೂಪಾಯಿ, ಬಾಡಿಗೆ 5,000, ಎಲ್ಲ ಸೇರಿ ಸ್ವಲ್ಪ ನಮ್ಗೆ ಖರ್ಚು ಎಲ್ಲ ರೆಡಿಮೇಡ್ ಡ್ರಿಪ್ ಗ್ರೀಪ್ ಅಂದ್ರೆ 1 ಲಕ್ಷ ಮಟ್ಟ ಬರ್ಬೋದು ಸರ್. 1 ಲಕ್ಷ ಬರುತ್ತೆ, ಮತ್ತೆ ಮುಂದಿನ ಬೆಳೆಗೂ ಅದು ಇದ್ದೇ ಇರುತ್ತೆ. ಒಂದು ಸಾರಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು, ಬಂಡವಾಳ ಹಾಕೋದು, ಪ್ರತಿ ಬೆಳೆಗೂ ಒಂದು ಬಂಡವಾಳ ಹಾಕಬೇಕಾಗಿಲ್ಲಲ್ಲ ಇದು? ಇಲ್ಲ ಇಲ್ಲ ಸರ್, ಈ ರೆಡಿಮೇಡ್ ಡ್ರಿಪ್ ಇರ್ತೈತಲ್ಲ, ರೆಡಿಮೇಡ್ ಡ್ರಿಪ್ ಕಾಯಂ ನಮ್ಗೆ ಉಳಿತೈತ್ರಿ, ಮತ್ತೆ ತಂತಿನೂ ಉಳಿತೈತ್ರಿ, ಮತ್ತೆ ಪ್ಲಾಸ್ಟಿನ ಹಂದ್ರಾವು ಉಳುವಂಗಿಲ್ಲ, ಮತ್ತೆ ಪ್ಲಾಸ್ಟಿಕ್ ಇವು ಮಲ್ಸಿಂಗ್ ಬಿಚ್ಚಕ್ಯಾಸ್ ಮತ್ತೆ ಹೊಸ ಆಗಬೇಕು. ಇದಕ್ಕೆಲ್ಲ ಇಲಾಖೆಯಿಂದ ಏನಾದ್ರು ಸೌಲಭ್ಯ ಸಿಗುತ್ತೆ? ಆ ತೋಟಗಾರಿಕೆ ಸ್ವಲ್ಪ ಕೊಡ್ತಾರಲ್ಲ, ಚೂರು ಡ್ರಿಪ್ ಹಾಕಿದ್ರೆ ಕೊಡ್ತಾರೆ, ಸ್ವಲ್ಪ ಮಲ್ಸಿಂಗ್ ಅನ್ನು ಕೊಡ್ತಾರೆ. 2,000 ಒಂದು ಸಾರಿ ಕೊಡ್ತಾರೆ? ಪ್ರತಿ ವರ್ಷ ಕೊಡ್ತಾರೆ? ಪ್ರತಿ ವರ್ಷ ಇಲ್ಲಿ ಕೊಡೋಂಗಿಲ್ಲ, ಡ್ರಿಪ್ ಇಂದ ಪ್ರತಿ ವರ್ಷ ಕೊಡೋಂಗಿಲ್ಲ. ಹಾಗಾಗಿ ನಿಮಗೆ ಮಾರಾಟ ಮಾಡುವಂತದ್ದು ಒಂದು ತಂತ್ರನೂ ಹೌದು. ಒಂದೊಂದು ಟೈಮಿಗೆ ಹೋಲ್ಸೇಲ್ ಕೊಡೋಕಾಗುತ್ತೆ, ಒಂದೊಂದು ಟೈಮ್ ನಾವೇ ಕುಂತು ಮಾರಾಟ ಮಾಡೋಕಾಗುತ್ತೆ. ಹಂಗೆ ಎರಡೂ ಮಾಡ್ತಿರೋ ಅಥವಾ ನೀವೇ ಕುಂತು ಮಾರಾಟ ಮಾಡೋದು ಹೇಗೆ? ಹೋಲ್ಸೇಲ್ ಕೊಡ್ತೇವೆ ನಾವು. ಮೇ ತಿಂಗಳ ದೊಡ್ಡ ಪ್ರಮಾಣ ಹಿರಿ ಬೆಳಿತಿರಲ್ಲ, ಅವು ನಾವು ಹೋಲ್ಸೇಲ್ ಕೊಟ್ಬಿಡ್ತೇವೆ. 10 ಗಟ್ಟಲೆ ಮಾಲು ಸಿಗ್ತದ್ರಿ, ಅವು ಸ್ವಲ್ಪ ಖಾಯಂ 5 ವರ್ಷ ಅದು ಒಬ್ಬನ ತಗೊಂಡು ಹೋಗ್ತಾ ಹೈದರಾಬಾದ್ ಹೋಗ್ತಿದ್ರಿ ಮಾಲು, ಇಲ್ಲಿಂದ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಂಡು. ಯಾವ್ದನ್ನ? ಹಿರಿಬೇಳಿ. ಮೇ ತಿಂಗಳ 15 ತಾರೀಕು ನಮ್ದು ಕಂಟಿನ್ಯೂ ಸ್ಟಾರ್ಟ್ ಆಗ್ತೈತ್ರಿ ಮಾಲು. ಅವಾಗ ನಾವು ಬೆಳಗಾವ್ ಕಳಿಸಿದ ಕೂಡಲೇ ಆ ಖಾಯಂ ಒಂದು ಪಾರ್ಟಿ ಐತ್ರಿ, ಹೈದರಾಬಾದ್ ಇಂದ ಬರ್ತಿದ್ರಿ ಅಲ್ಲೇ ಬೆಳಗಾವ್, ಅವು ತಗೊಂಡೋಗ್ತಾರೆ. ಅವ್ರಿಗೆ ಮಾರಾಟ ಮಾಡೋದಂದ್ರೇನು? ಯಾಕೆ ಸ್ಪರ್ಧಾತ್ಮಕವಾಗಿ ಅವ್ರಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ನಮ್ಗೆ ಕೊಡ್ರಿ ಅನ್ನೋಂಥವ್ರು ಏನ್ರಿ ಇದಾರೋ ಇಲ್ಲೋ? ಅಲ್ರಿ ಸರ್, ಅವನು ಚಲೋ ದುಡ್ಡು ಕೊಡ್ತಾರೆ. ನಾವು ಮಾಲ್ ಹಂಗೆ ಇರ್ತಿದ್ರಿ, ಏನು ಮಾರ್ಕೆಟ್ ಏನಾಗ್ತದಲ್ಲ ಅದರಾಗಿಂದ ಸ್ವಲ್ಪ 2 ರೂಪಾಯಿ ಹೆಚ್ಚಿಗೆ ಕೊಟ್ಟಿಗೆ ತಗೊಂಡು ಹೋಗ್ತಾರೆ, ಆ ಟೈಪ್ ಮಾಲ್ ತುಂಬಿಕೊಂಡು ತಗೊಂಡು ಹೋಗ್ತೇನೆ. ಆ ಗುಣಮಟ್ಟ ಸ್ಪೆಷಲ್ ನಮ್ದೇ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಐತಲ್ಲ, ಹಾಗೆ ಬರ್ಬೇಕಾದ್ರೆ ಏನೇನು ಎಲ್ಲೆಲ್ಲಿ ಕಾಳಜಿ ವಹಿಸ್ಬೇಕು? ನಾವು ಬಾಕ್ಸ್ದಲ್ಲಿ ಪ್ಯಾಕಿಂಗ್ ಮಾಡ್ತಿರಲ್ಲ, ಆವಾಗ ಏನು ಮಾಡಬೇಕು ನಾವು ಸರ, ಸ್ವಲ್ಪ ನೋಡಿಕೊಂಡು ನಾವು ಕಾಯ ಆಗೋದು ಆ ಬಾಕ್ಸ್ದಲ್ಲಿ. ಆ ಡೋಂಗ ಟೆಂಕ್ ಹಾಕಿದ್ರ ರೇಟ್ ಸರಿ ಸಿಗುವಂಗಿಲ್ಲ. ಗುಂಪಿ ಮಾಡೋದು ಟೈಮ್ ಹಾಕಿ ನಾವು ಮಾಡಿಬಿಡ್ತೇನೆ. ಗ್ರೇಡಿಂಗ್ ಮಾಡೋದು? ಹೌದು. ರೋಗ ಕೀಟ ಬಂದು ಗುಣಮಟ್ಟ ಹಾಳಾಗೋದು ಅಥವಾ ಈ ಹಣ್ಣು ನೊಣಗಳು ಬರ್ತವು ಅದ್ರೊಳಗ ಹುಳಕ್ಕು ಬರುವಂತದ್ದು ಹಿಂಗೆಲ್ಲಾನು ಆಗ್ತಾ ಇರುತ್ತೆ. ನಿಮ್ಮ ತೋಟದಲ್ಲಿ ಹಂಗೆಲ್ಲ ಆಗಲ್ಲ? ಆಗ್ತೈತ್ರಿ ಸರ್. ನಾ ಮೊದಲ ನೋಡ್ತೇನೆ ನಾವು ಏನಾಗ್ತದೆ ಅಂತ ಕೆಲಸ. ಈ ಸಣ್ಣ ಕುಸುಗೆ ಅವಾ ನೋಡ್ತಾರಲ್ಲ ಆ ಟೈಪ್ ನೋಡ್ಕೊಂಡ್ರೆ ನಾವು ಯಾವಾಗಲೂ ಆ ಕಾಯಿಪಲ್ಲೆ ಪ್ಲಾಟ್ ಒಳಗೆ ಕುಸಿಲಿ ಬರಬೇಕು ಆ ಟೈಪ್ ಮಾಡ್ತೇನೆ ಜೋಪಾನ. ಕಂಡು ಬಂದಾಗ ಏನ್ ಮಾಡ್ತೀರಿ? ಕಂಡು ಬಂದಾಗ ನಾವು ಏನಾದ ಪ್ರಯೋಜನ ಮಾಡೋದು ಅಂದ್ರೆ ಮಾಡ್ತೇನೆ. ಸಿಂಪರಣೆ ಮಾಡೋದು ಅವು ಏನ್ ಮಾಡಿದ್ವು ಆ ಟೈಪ್ ಮಾಡ್ಬಿಡೋದು. ಫೆರಮೋನ್ ಟ್ರಾಪ್ಸ್ ಎಲ್ಲ ಕಡೆ ಹಾಕಿರ್ತೀರಿ? ಹೌದು ಸರ್. ಅದು ಮತ್ತೊಂದು ಹುಳ ಕಾಡ್ಸಾದಲ್ಲ ಅವು ಹುಳ ಒಳಗ ನಾವು ನೋನ ಬಿದ್ಕೇಸ್ ನಾವು ತುತ್ಕೇಸ್ ಮತ್ತ ಹುಳ ಹಾಕ್ತಾರಲ್ಲ ಅದನ್ನು ಮೊದಲ ನಾವು ಡಬ್ಬೆ ಕಟ್ಟಿಬಿಡ್ತೇವೆ ನಾವು ಪ್ಲಾಟ್ ಹೋಗಿ. ಅದು ಎಷ್ಟು ಅನುಕೂಲ ಆಗುತ್ತೆ ನಮಗೆ? ಬಹಳ ಅನುಕೂಲ ಐತಿ ಅದರಗಳಿಂದ. ಆ ಮಾವಿನಕಾಯಿ ಈ ವರ್ಷ ಪಾಪ ಎಲ್ಲಾದ್ರೂ ಮಂದಿ ಮಾವಿನಕಾಯಿ ಸ್ವಲ್ಪ ತಿನ್ನಿಲ್ರಿ. ಆ ಹುಳ ಸಿಕ್ಕಾಪಟ್ಟೆ ಆದ ಕೂಡಲೇ ಮನುಷ್ಯಾಗಿ ಗೊತ್ತಾಗಂಗಿಲ್ರಿ. ಈಗ ಮಾವಿನಕಾಯಿ ಒಳಗೆ ಕಟ್ಟಿದ್ರು ಚಲೋ ಆಗ್ತದ್ರಿ, ಕಟ್ಟಿಲ್ಲ ಮನುಷ್ಯಾಗೆ ಎಲ್ಲ ಪಾಪ ಕೊಳದ ಕೆಲಸ ಒಗದು ಬಿಟ್ಟಾರಿಲ್ಲ ಮಂದಿ. ಆ ಹುಳನ್ನ ಬಹಳ ಕಡ್ಸಾಕತ್ತದ್ರಿ. ಈಗ ಅಂದಾಜ್ ಹುಳ ಕೂಡಲೇ 15-10 ವರ್ಷ ಆಗುತ್ತೆ ಹುಳ ಚಾಲು ಆಗಿದ್ರಿ. ಮೊದಲ ಹುಳ ಇಲ್ಲಿಲ್ಲ ಇಲ್ಲ ಹಣ್ಣು ನೋಣ. ಹಾಗಾಗಿ ಫೆರಮೋನ್ ಟ್ರಾಪ್ಸ್ ನಾವು ಅಲ್ಲಿ ಕಟ್ಟೋದ್ರಿಂದ 60% ಜಾಸ್ತಿ ನಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡುತ್ತೆ. ಹೌದೌದು, ಸಂರಕ್ಷಣೆ ಮಾಡ್ತಾರೆ ಬಹಳ. ಅದ್ರಾಗ ಎಲ್ಲ ಬಿತ್ತೈತ್ರಿ, ಅದು ಫುಲ್ ಆಗದೆ ಲಬ್ಬಿ. ಎಷ್ಟು ದಿನಕ್ಕೆ ಒಂದ್ಸಲ ಕಟ್ಟುದು? ಅದನ್ನ ಒಂದ್ ತಿಂಗಳ ಮಟ್ಟ ಕೆಪಾಸಿಟಿ ಇರ್ತಿದ್ರಿ. ಅವು ಕಟ್ಟ ಕೂಡ್ಲೇ ತಿಂಗಳ ದಿಡಿ ತಿಂಗಳ ಮಟ್ಟ ಕೆಪಾಸಿಟಿ ಒಂದ್ ಚಾಕ್ಲೇಟ್ ಇದ್ದ. ಅದಕ್ಕೆ ಖರ್ಚು ಬಹಳ ಬರುತ್ತ? ಖರ್ಚು ಬಹಳ ಬರೋಂಗಿಲ್ರಿ. 70 ರೂಪಾಯಿಂದ 80 ರೂಪಾಯಿ ಒಂದ್ ಚಾಕ್ಲೇಟ್ ಐತ್ರಿ. ಬರ್ನಲ್ಲೇ ಕಟ್ಟೋದು ಅಷ್ಟು. ಎಷ್ಟು ಕಟ್ತೀರಿ ಒಂದ್ ಎಕರೆಕ? ಒಂದ್ ಎಕರೆಗೆ 20 ಮಟ್ಟ ಕಟ್ತೀರಿ ನಾವು. ಅಂದ್ರೆ ಹೆಚ್ಚು ಕಡಿಮೆ ಒಂದ್ 2,000 ರೂಪಾಯಿ ಅಲ್ಲಿ ಖರ್ಚಾಗ್ತದೆ. ಖರ್ಚು ಆಗ್ತದೆ. 2,000 ಖರ್ಚು ಆಗಿದ್ರೆ ಮತ್ತೆ ಬಹಳ ಒಳ್ಳೆ ಗುಣಮಟ್ಟ. ಕಾಯಿಗೆ ಡೊಂಕ ಟಿಂಕ್ ಆಗೋಂಗಿಲ್ರಿ. ಇದು ಕಾಯ ತುತ್ತು ಕೂಡಲೇ ಡೊಂಕ ಆಗ್ತದ್ರಿ ಇದು ಬಹಳ. ಮತ್ತೆ ಹುಳ ಆಯ್ತು ಅಂದ್ರೆ ಇಡೀ ಕಾಯಿನ ಕೆಟ್ಟೋಗುತ್ತೆ, ಮ್ಯಾಲ್ ಗೊತ್ತಾಗಲ್ಲ ಒಳಗಡೆ ಒಳಗಡೆ ಫುಲ್ ಹುಳ ಆಗ್ತದ್ರಿ ಅದು. ಅದ್ರ ಸಲುವಾಗಿ ಮೊದಲ ನಾವು ವಿಚಾರ ಮಾಡ್ಕೊಂಡು ಕಟ್ಟಬೇಕು. ನಾವು ಪ್ಲಾಟ್ ಚಾಲು ಆದ ಕೂಡಲೇ ಮೊದಲ ತಗೊಂಡು ಬರ್ತೇನೆ. ಅದರ ಸಲುವಾಗಿ ನಾವು ಇವು ಭರಣಿ ತಗೊಂಡು ಬಂದಿದ್ದೀರಿ ಮತ್ತೆ ಕಟ್ಟಲಿಗೆ. ಅದರಾಗೆ ಮಾಡಿದ್ರೆ ನೀವು 4 ಎಕರೆ ಗಂಟ್ಲೆ 5 ಎಕರೆ ಗಂಟ್ಲೆ ಹಿಂಗ್ ಮಾಡ್ತೀರಿ? ಯಾವುದೇ ಬೆಳೆ ಈ ಮಾಡ ಹಾಗಲನ್ನು ಹಂಗ ಮಾಡಿದಿರಿ. ಚೆಂಡು ಕೂಡ ಎಲ್ಲೆಲ್ಲಿ ಮಾಡ ಹಾಗಲೈತಿ ಅಲ್ಲೆಲ್ಲಾದ್ರೂ ಚೆಂಡು ಹಾಕಿದಿರಿ. ಏನಿದು ಇಷ್ಟು ದೊಡ್ಡ ಪ್ರಮಾಣದಲ್ಲೇ ಮಾಡೋಕ್ ಮಾಡಿದ್ರ ಅನ್ನುವಂಥದ್ದು, ಅದ್ರ ಹಿಂದಿನ ಗುಟ್ಟೇನು? ನಮ್ದೇನ್ ಗೊತ್ತೈತ್ರಿ ಸರ್, ಒಂದ್ ಬುಟ್ಟಿ ನಾವು ತಗೊಂಡು ಹೋದ್ರ ಒಂದ್ ಸೈರ್ ಸಿಕ್ರಿ, ಇಲ್ಲಾದ್ರೆ 100 ರೂಪಾಯಿ ಸಿಕ್ರಿ. 100 ರೂಪಾಯಿ ಸಿಕ್ಕರೆ 100 ರೂಪಾಯಿ ತಗೊಂಡು ಬರ್ಬೇಕಲ್ಲ ನಾವು. 1,000 ಸಿಕ್ಕರೆ 1,000 ತಗೊಂಡ್ ಬರ್ಬೇಕು. ನಮ್ದೇನ್ ಮಾಡಿದ್ರಿ, ತಗೊಂಡು ಹೋದ್ರೆ ಒಟ್ಟು ಸಂತಿಗೆ 50 ಬುಟ್ಟಿನ ತಗೊಂಡು ಹೋಗ್ಬೇಕು. 50 ಬುಟ್ಟಿಲ್ಲೇ ಅಕಸ್ಮಾತ್ ನಮ್ಗ 100 ರೂಪಾಯಿ ಸಿಕ್ಕರ 5,000 ಸಂಬಳ, ಅಕಸ್ಮಾತ್ 1,000 ರೂಪಾಯಿ ಸಿಕ್ಕರ 50,000 ರೂಪಾಯಿ ಸಂಬಳ ಅದಲ್ಲ. ಅದ್ರ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಏನ್ ದೊಡ್ಡ ಪ್ರಮಾಣ ಮಾಡೋದು? ಆ ರೀತಿ ಬೇಡಿಕೆ ಇರುತ್ತೆ, ನಮ್ಮ ಮಾರುಕಟ್ಟೆ ಸಿಗುತ್ತೆ, ಅಷ್ಟು ರೇಟ್ ಸಿಗುತ್ತೆ ಅನ್ನೋದು ನಿಮಗೆ ಒಂದು ಮುಂದಾಲೋಚನೆ ಹೇಗೆ ಬರುತ್ತೆ? ನಮ್ದು ಯಾವ ತಿಂಗಳನ್ಯಾಗ ಏನು ಫಲ ಮಾಡಿದ್ರ ಯಾವ ಟೈಪ್ ಸಿಗುತ್ತೆ ನಮ್ಗೆ ಗೊತ್ತಾಗ್ಬಿಟ್ಟಿದ್ದೀವಿ. ಮೇ ಒಳಗ ಮಾಡಿದ್ರೆ ಡೆಫಿನೆಟ್ಲಿ ರೇಟ್, ಮತ್ತೆ ನವಂಬರ್ ಡಿಸೆಂಬರ್ ಮಾಡಿದ್ರೆ ಡೆಫಿನೆಟ್ಲಿ ರೇಟ್ ಅಂತಕ್ಕೆ ನಮ್ಗೆ ಗೊತ್ತಾಗ್ಬಿಟ್ಟಿದ್ರಿ ಸರ್. ಮತ್ತೆ ಟೊಮ್ಯಾಟೋ ಬದನೆ ಅಂತ ಎಲ್ಲಾನು ಮಾಡ್ತೇನೆ. ಹೋದ ವರ್ಷ ನಾವು ತಮಾಟೆ ಮಾಡಿದ್ರೆ ಈ ಟೈಮಾಗ ನಮ್ಮ ಪ್ಲಾಟ್ ಬಂದಿದ್ರ ರೇಟ್ ಚಲೋ ಸಿಕ್ಕಿ. ಈ ವರ್ಷ ಚೆಂಡು ಹೂವು ಮಾಡಿದ್ದೀನಿ ನಾವು ಪೂರ್ತಿ, ಅವ್ನು ತೆಲು ಕೆಲಸಲ್ರಿ ನಾವು ತಮಾಟೆ ಒಳಗೆ. ಅಂದ್ರೆ ಕೆಲವೊಂದ್ಸ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಒಂದೇ ಬೆಳೆ ಹಾಕೋದು ಅಷ್ಟೊಂದು ರಿಸ್ಕ್ ಯಾಕೆ ತಗೋಬೇಕು, ನಾವು 2-3 ಬೆಳೆ ಹಾಕಿದಾಗ ಒಂದಿಲ್ಲ ಒಂದು ಕೈ ಹಿಡಿಯುತ್ತೆ, ಈ ರೀತಿ ಆಲೋಚನೆ ಮಾಡಿ. ನೀವು ಬೇರೆ ರೀತಿ ಆಲೋಚನೆ ಮಾಡಿ, ಯಾವ್ದು ಸರಿ ಇಲ್ಲಿ? ನಮ್ದು ಏನು ಗೊತ್ತೈತ್ರಿ ಸರ್, ನಾವು ಮೊದಲಿಂದ ರೂಢಿ ಆಗ್ಬಿಟ್ಟಿದ್ರಿ ಮಾಡ್ಕೊಂಡು. ಈಗ ಸಣ್ಣ ಮಾಡ್ಕೊಂಡು 32 ವರ್ಷ ನಾವು ಗ್ರಿಪ್ ಸಿಕ್ಕಿದೆ. 32 ವರ್ಷದಿಂದ ನಾವು ಮಾಡಾಗುತ್ತೆ ಸರ್. ಈಗ ದೊಡ್ಡ ಪ್ರಮಾಣ ಮಾಡಕ್ಕೆ ನಮ್ದು ದೊಡ್ಡ ಪ್ರಮಾಣ ಅಂದ್ರೆ 5-6 ವರ್ಷ ಆಯ್ತು ಈಗ ಲೋಡ್ ಗಟ್ಲಿ ಕಳಿಸೋದು ಅಂದ್ರೆ. ಆವಾಗಿಂದ ಏನು ನಮ್ಮ ಸಣ್ಣ ಮಾಡಿದ್ರೆ ನಮ್ಮ ಮನಸ್ಸಿಗೆ ಬರೋಂಗಿಲ್ಲ ರೀ. ಆ ಟೈಮ್ ಚೆಂಡು ಹೂವು ಮಾಡಿದ್ದು ನಾವು ನೋಡ ಸ್ವಲ್ಪ ಮಾಡಿದ್ರೆ ನಮಗೆ ಏನಾಗಿಲ್ಲ ಅಂದ್ರೆ ನಾವು 2 ಎಕರೆ ಮಾಡಿಬಿಟ್ಟೆ. ನಾವು ಈ ಹೊತ್ತಿದಿಂದ ಬೇಡಿಕೆ ಚಾಲು ಮಾಡಿದ್ರಿ, ನಮಗೆ ಬೇಕು ನಿಮಗೆ ನಾವು ಕೊಡೋಂಗಿಲ್ಲ ಅಂದ್ಬಿಟ್ಟು ನಾವು ಮಾರಾಟ ಮಾಡಿದೆ. ನಾವು ಕುಂತಿಕೆ ಸಂದಿದ್ದೆ. ಈ ಮಾನಾಬಿ ಹಬ್ಬಕ್ಕೆ ನಾವು ಏನು ಮಾಡಿದ್ರಿ, ಹೊಲಸಲೊಳಗೆ 2 ಕ್ವಿಂಟಲ್ ಕೊಟ್ಟಿದ್ದೀವಿ ನಾವು ಬರೀ 40 ರೂಪಾಯಿಲೆ. 40 ರೂಪಾಯಿಲೆ ಕೊಟ್ಟ ಕೆಲಸ ಅವು ನಮ್ಮ 100 ರೂಪಾಯಿ 200 ರೂಪಾಯಿ ಮಾರಿದ್ವಿ. ಲಾಸ್ಟ್ ಸಿಕ್ಕಿಲ್ಲ ಯಾರು ಕಡಿಸೋವು, ಅವಾಗ 200 ರೂಪಾಯಿ ಮಾರಿದ್ವಿ ನಮ್ದು ಹೂವು. ಅದರ ಸಲುವಾಗಿ ನಾವು ಈ ಹಬ್ಬಕ್ಕೆ ನಾವು ಯಾರಿಗೆ ಕೊಡೋಂಗಿಲ್ಲ ಅನ್ಬಿಟ್ಟು ನಾವು ಸ್ವಂತ ಕುಂತಲ್ಲಿ ಮಾರ್ಬೋದು ಪ್ಲಾನ್ ಐತಿ. ಇವತ್ತಿನಿಂದ 2 ಗಿರಾಕ್ ಫೋನ್ ಮಾಡಿದ್ವಿ, ಯಾವಾಗ ಬರಲಿ ಹೂವು ನೋಡಕ್ಕ, ನಾವು ಕೊಡೋಂಗಿಲ್ಲರಿಪ್ಪ ಬರಬೇಡ ಅಂದ್ಬಿಟ್ಟು. ಹಾಗಾಗಿ ನಾವೇ ಕುಂತ ಮಾರಾಟ ಮಾಡಿದ್ರೆ ನಾವು 5 ರೂಪಾಯಿ ಬಿಟ್ಕೊಟ್ರು ಗ್ರಾಹಕನಿಗೆ ಲಾಭ ಇರ್ಲಿಲ್ಲ. ಮಧ್ಯವರ್ತಿ ಅನ್ನೆಸರಿ ನಿಮ್ಮ ಕಣ್ಣೆದುರಿಗೆ 40 ರೂಪಾಯಿ ತಗೊಂಡು 200 ರೂಪಾಯಿ ಮಾರುದು ನೋಡಿದ್ರೆ ನಿಮಗೂ ಕೂಡ ಸಂಕಟ ಆದಂಗ. ನಮ್ದು 21,000 ನಾವು ದುಡ್ಡು ಹಾಕಿದಿರಿ ಅದ್ರೊಳಗೆ ಆ ಚೆಂಡು ಹೂವಿಂದ. ನಮ್ಮ ಅವಾಗ ಏನು ಸಿಕ್ಕಿದ್ರಿ, ಬರೀ 8,000 ಅಷ್ಟೇ ಸಿಕ್ಕಿದ್ರಿ.

आमच्या मोरुला चरवली सरी लयो तुमचे आंब्याचे राखवान करायो तुम्ही तुमचे आंब्याचे राखवान आंब्याक आठपणा सोरिले तुमच्या मोरुला राखवान करायो मामी राखवान करा.